ಪೇಟೆಗೆ ಹೋಗಿ ಆ ಕೆಲಸ ಮಾಡುವುದಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಹೊತ್ತಲ್ಲಿ ಇಲ್ಲಿ ಏನೆಲ್ಲ ಹೆಚ್ಚು ಕಮ್ಮಿ ಆಗ್ತದೆ ಅಂತ ತಲೆ ವಿಚಾರ. ಹೌದು, ಆದ್ರಿಂದ ಇದು ಬಹಳ ಮುಖ್ಯ ಆಗಿದೆ. ಈಗ ಮತ್ತೆ ಮಕ್ಕಳಿಗೆ ಆದ್ರೆ ಮತ್ತೆ ಹೇಳುದು ಬೇಡ, ನಮಗೆ ಹೀಗೆ ಆದ್ರೆ ಮತ್ತೆ ಮಕ್ಕಳಿಗೆ ಹೇಗೆ ಅಂತ. ಹೌದು ಹೌದು, ಅಂತೂ ಅನುಕೂಲವೂ ಇದೆ ಅನನುಕೂಲವೂ ಇದೆ, ಉಪಯೋಗ ಮಾಡಿಕೊಂಡ ಹಾಗೆ. ಮತ್ತೆ ರತ್ನಕ್ಕ, ಈಗ ಮಕ್ಕಳಲ್ಲಿ ನೀವೊಂದು ನಾಲ್ಕು ಜನ ಮಕ್ಕಳನ್ನು ಸೇರಿಸಿ, ಮೊದ್ಲಾದ್ರೆ ಅವರ ಗಲಾಟೆಯಲ್ಲಿ ತಡಿಲಿಕ್ಕೆ ಆಗ್ತಿರ್ಲಿಲ್ಲ ನಾಲ್ಕು ಜನ ಬಂದಾಗ. ಈಗ ಏನು ತಲೆ ವಿಷಯ ಇಲ್ಲ, ನಾಲ್ಕು ಜನ ನಾಲ್ಕು ಮೂಲೆಗೆ ಒಂದೇ ಕಡೆ ಇರ್ತಾರೆ, ನಾಲ್ಕು ಜನರ ಹತ್ರ ನಾಲ್ಕು ಐದು ಮೊಬೈಲ್. ಅಲ್ಲ ಸುಶೀಲ, ನೀವೀಗ ತಲೆ ಬಿಸಿ ಇಲ್ಲ ಅಂತ ಹೇಳಿದ್ರಿ, ಆದ್ರೆ ತಲೆ ಬಿಸಿ ಜಾಸ್ತಿ ಮಾತ್ರ ಹಾಗೆ ಇದ್ರೆ. ಯಾಕೆ? ಯಾಕೆಂದ್ರೆ ಮೊಬೈಲ್ ಒಳಗೆ ತಲೆ ಇರ್ತದೆ ಅವರದ್ದು, ಬೇರೆ ಪ್ರಪಂಚವೇ ಗೊತ್ತಾಗುದಿಲ್ಲ, ಮೊಬೈಲೇ ಪ್ರಪಂಚ. ಹೌದು, ಹಾಗಾಗಿ ತಲೆ ಬಿಸಿ ಜಾಸ್ತಿ ನಮಗೆ, ಯಾಕೆಂದ್ರೆ ಬೇರೆ ಯಾವುದು ವಿಷಯ ಬೇಡ ಅವರಿಗೆ, ಅದ್ರಲ್ಲೇ ಮನಸ್ಸು ಹೋಗಿದೆ, ಅದು ಕಷ್ಟ. ಮತ್ತೆ ಇದರಿಂದ ಕೆಲವೆಲ್ಲ ಮಾನಸಿಕ ಸಮಸ್ಯೆಗಳು. ಹೌದಪ್ಪ, ಕೆಲವು ಮಕ್ಕಳಿಗೆ ಹೊರಗೆ ಹೋಗದೆ ಹೊರಗೋಗದೆ ಮನೆಯಲ್ಲೇ ಎಂತದ್ದು ಇದು ಆನ್ಲೈನ್ ಕ್ಲಾಸ್ ಅಂತ. ಅಲ್ಲ, ಎಲ್ ಕೆ ಜಿ ಅದಕ್ಕಿಂತ ಕೆಳಗಿನ ಮಕ್ಕಳಿಗೆ ಆನ್ಲೈನ್ ಈ ಮೊಬೈಲ್ ಅಲ್ಲಿ ಕ್ಲಾಸ್ ಮಾಡ್ತಾರೆ. ಏನೋ ಒಂದು ಪರ್ಯಾಯ ವ್ಯವಸ್ಥೆ ಆಗ್ಬೇಕಲ್ಲ, ಅದಕ್ಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈಗ ಕಳೆದ ಒಂದು ಎರಡು ವರ್ಷದಿಂದ ಮನೆಯಲ್ಲೇ ಕೂತು ಕೂತು ಕೂತು ಮಕ್ಕಳಿಗೂ ಕೂಡ ಸಾಕಾಗಿದೆ. ಹೊರಗಡೆ ಹೋಗಿ ಆಟ ಆಡ್ಲಿಕ್ಕೆ ಹೋಗುವಾಗಿಲ್ಲ, ಅವರ ಫ್ರೆಂಡ್ಸ್ ಜೊತೆಗೆ ಸೇರ್ಕೊಳ್ಳುವ ಹಾಗಿಲ್ಲ, ಇಲ್ಲಗಳೇ ಜಾಸ್ತಿ. ಹಾಗಾಗಿ ಪಾಠ ಏನಾದ್ರೂ ಆಗ್ಬೇಕಲ್ಲ, ಅವ್ರು ಇಡೀ ವರ್ಷವನ್ನ ಕಳೆಯುವುದಕ್ಕೆ ಅಥವಾ ನಷ್ಟ ಮಾಡ್ಕೊಳ್ಳೋದಕ್ಕೆ ಯಾರು ಸಿದ್ಧರಿಲ್ಲಲ್ಲ. ಹಾಗಾಗಿ ಒಂದಲ್ಲ ಒಂದು ಪರ್ಯಾಯ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಈಗ ಮೊಬೈಲ್ನಲ್ಲಿ ಪಾಠ ಮಾಡುವಂತ ಒಂದು ವ್ಯವಸ್ಥೆ ಬಂದಿರುವಂತಹದ್ದು. ಆದ್ರೆ ನನಗೆ ವೈಯಕ್ತಿಕವಾಗಿ ಈ ಮೊಬೈಲಿಂದ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ಈಗ ಕರೆಂಟ್ ಬಿಲ್ ಕಟ್ಟಲಿಕ್ಕೆ, ನೀರು ಬಿಲ್ ಕಟ್ಟಲಿಕ್ಕೆ ಅಥವಾ ಇನ್ನೇನೋ ಒಂದು ಬಿಲ್ ಕಟ್ಟಲಿಕ್ಕೆ ಕಚೇರಿ ಕಚೇರಿ ಅಲಿಯಬೇಕಾದಂತಹ ಪರಿಸ್ಥಿತಿ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ದಿನದ 24 ಗಂಟೆಯಲ್ಲಿ ರಾತ್ರಿ 12 ಗಂಟೆಗೆ ಬೇಕಿದ್ರು ಕೂಡ ನೀನು ಕರೆಂಟ್ ಬಿಲ್ ಕಟ್ಟಬಹುದು, ಗ್ಯಾಸ್ ಬುಕ್ ಮಾಡಬಹುದು. ಅದೇ ರತ್ನ ಕೇಳಿದ್ದು, ಅದರಲ್ಲಿ ಉಪಕಾರ ಉಂಟು ಉಪದ್ರವ ಉಂಟು, ಅದನ್ನ ನಾವು ಹೇಗೆ ಉಪಯೋಗಿಸ್ತೇವೆ ಅನ್ನೋದ್ರ ಮೇಲೆ ಅದು ಒಳ್ಳೆಯದ ಕೆಟ್ಟದು ಅಂತ. ಮತ್ತೆ ಸಾಮಾನ್ಯವಾಗಿ ಕೆಲವು ವಿಷಯಗಳೆಲ್ಲ ಅದರ ಮೇಲೆ ಒಂದು ಮೋಹ ಅಂತ ಬಂದು, ಅದು ಬಂದ್ರೆ ಮತ್ತೆ ಅದು ಮುಗಿಯುವುದಿಲ್ಲ. ಈಗ ನಾವು ಮಕ್ಕಳಿಗೆ ಬೈತೇವೆ ಈ ಸೋಷಿಯಲ್ ಮೀಡಿಯಾ ಅದು ಇದು ಅಂತ ಹೇಳಿ, ಅದರಲ್ಲೆಲ್ಲ ವಿಡಿಯೋ ಅದರಲ್ಲೇ ಎಂತೆಲ್ಲ ಹಾಕುವಂತದ್ದು ಅವರ ಚಿತ್ರ, ಅವರು ಒಂದು ಶುರು ಮಾಡಿದ್ರೆ ಮುಗಿಯುದಿಲ್ಲ. ನಾನು ಕೂಡ ಕೆಲವು ಸಲ ಅದನ್ನ ಶುರು ಮಾಡ್ಲಿಕ್ಕೆ ಹೆದರ್ತೇನೆ, ಯಾಕಂದ್ರೆ ಶುರು ಮಾಡಿದ ಕೂಡಲೇ ಈಗ ಶ್ಯಾಮಣ್ಣ ಎಂತದ ಒಂದು ಹಾಕಿದ್ರಪ್ಪ ಅದ್ರ ಚಿತ್ರ, ಅದು ನೋಡುವ ಅಂತ ಅಷ್ಟಾಗೋ, ಅದಕ್ಕೆ ಇನ್ನೊಬ್ಬ ಇನ್ನ ಅಂತದ್ದು ಹಾಕಿದ, ಅದು ಈಗ ಹೋಗಿ ಹೋಗಿ ಇದು ಹನುಮಂತನ ಬಾಲದಾಗೆ ಬೆಳೆದು ಆ ದಿವಸ ಇಡೀ ಅದರಲ್ಲೇ. ಆದ್ರಿಂದ ಅದು ಒಳ್ಳೆಯದು ಹೇಳಿದ್ರೆ ಶ್ಯಾಮಣ್ಣ ಇಡೀ ಪ್ರಪಂಚದಲ್ಲಿ ಏನೇನು ಮಾಡಿದ್ದಾನೆ ಅಂದು ಈಗ ನನ್ನ ಪ್ರಪಂಚ ಅಲ್ಲ ಸುತ್ತಲಿನ ಪ್ರಪಂಚ ಅಂತ. ಈಗ ಆಗ ಮಾನಸಿಕ ರೋಗದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ದಲ್ಲ, ಈ ಮೊಬೈಲ್ ಲೋಕದಲ್ಲಿ ಮುಳುಗಿದವರು ಕೂಡ ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರಂತೆ. ಜೊತೆಗೆ ಈ ಒಂದು ಕೊರೋನಾದ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಜನ ಉದ್ಯೋಗ ಕಳ್ಕೊಂಡವರಿದ್ದಾರೆ, ಮತ್ತೆ ಕೃಷಿಕರಲ್ಲಿಯೂ ಕೂಡ ಸಾಕಷ್ಟು ಈ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗದೆ ತೊಂದರೆ ಅನುಭವಿಸಿದವರಿದ್ದಾರೆ, ನಷ್ಟ ಅನುಭವಿಸಿದ್ದಾರೆ. ಹಾಗೆ ಬೇರೆ ಬೇರೆ ಕಾರಣದಿಂದಾಗಿ ಈ ಮಾನಸಿಕ ರೋಗಗಳ ಸಂಖ್ಯೆ ಜಾಸ್ತಿ ಆಗಿದೆ, ಸಮಸ್ಯೆಗಳು ಜಾಸ್ತಿ ಆಗಿದೆ ಅಂತ. ಅಲ್ಲ ಶ್ಯಾಮಣ್ಣ, ನೀವು ಹಾಗೆ ಹೇಳುವಾಗ ನನಗೊಂದು ನೆನಪಾಯ್ತು, ಯಾವುದೇ ಉದ್ಯೋಗ ಇದ್ದವರು ಆಗ್ಬಹುದು ಮನೆಯಲ್ಲೇ ಕೂತು ಉಂಟಲ್ಲ, ಅವರಿಗೆ ಒಂಥರ ಏನು ನಾವು ಹೇಳ್ತೇವೆ ಖಿನ್ನತೆ ಆದದ್ದು ಬೇಕಾದಷ್ಟು. ಆದ್ರೆ ಆದ್ರೆ ಈ ಸೋಷಿಯಲ್ ಮೀಡಿಯಾ ಅಂತ ಇದೆಯಲ್ಲ, ಸಾಮಾಜಿಕ ಜಾಲತಾಣಗಳು, ಇವುಗಳ ಮೂಲಕ ಒಂದಷ್ಟು ಹೊಸ ಹೊಸ ಫ್ರೆಂಡ್ಸ್ಗಳು ಹೊಸ ಹೊಸ ಟ್ಯಾಲೆಂಟ್ಗಳು ಕೂಡ ಹೊರಗೆ ಬಂದಿದೆ ಅಂತ. ಮತ್ತೆ ಕೆಲವು ಸಲ ಟ್ಯಾಲೆಂಟ್ಗಳು ಹೊರಗೆ ಬಂದಿವೆ, ಅದೇ ಗುಣಮಟ್ಟದ ಬಗ್ಗೆ ಹೆಚ್ಚು ಯೋಚನೆ ಮಾಡಬಾರದು. ಅದೇ ಈ ಟ್ಯಾಲೆಂಟ್ಗಳನ್ನು ಅವರಿಗೆ ಪ್ರದರ್ಶಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ಆದ್ರೆ ನನ್ನ ಪಕ್ಕದ ಮನೆ ಹುಡುಗ ಹೇಳ್ತಿದ್ದ, ಅವ ಎಂತದ ಒಂದು ಹಾಕಿದ್ನಂತೆ ಫೇಸ್ಬುಕ್ ಅಲ್ಲಿ, ಅಂತದಲ್ಲಿ ಗೊತ್ತಿಲ್ಲ, ಅದರಲ್ಲಿ ಹಾಕಿ ಅವನಿಗೆ 25,000 ಅದಕ್ಕೆ ಲೈಕ್. ಓ, ಇಡೀ ಅವನು ಅದೇ ಒಂದು ಅವನ ಒಂದು ದಾಖಲೆ ಮಾಡಿದೆ ಅಂತ ಇಲ್ಲ, ಎಂತದ ಒಂದು ಫೋಟೋ ತೆಗೆದು ಹಾಕಿದ್ವಿ 25,000. ನಾನು ಯೋಚನೆ ಮಾಡಿದೆ, ಇದು ಆ ಫೋಟೋ ನೋಡಿದ್ರೆ ಆ ಫೋಟೋದಲ್ಲಿ ಭಯಂಕರ ವಿಶೇಷ ಏನಿಲ್ಲ, ಓ 25,000 ಇಂಥ ಫೋಟೋವನ್ನು ನೋಡ್ಲಿಲ್ಲ ಜನ, ಇಲ್ಲ ಇದ್ರೆ ಅದು ಲೈಕ್ ಕೊಡೋದು ಯಾಕೆ ಅಂತ. ಆದ್ರೆ ಅವನ ಒಬ್ಬ ಅಣ್ಣ ಇದ್ದಾನೆ, ಹಾಗಲ್ಲ ಅಣ್ಣ, ಇದು ಸ್ವಲ್ಪ ವಿಷಯ ತಿಳ್ಕೊಳ್ಬೇಕು ಎಂತಂತ ಹೇಳಿದ್ರೆ, ನೀನು ಅವನಿಗೆ ಕಳಿಸ್ತಿ, ಕಳಿಸುವಾಗ ಲೈಕ್ ಅಂತ ಹಾಕದಿದ್ರೆ ಅವನಿಗೆ ಬೇಜಾರಾಗ್ತದೆ, ಎಲ್ಲರೂ ಇದನ್ನು ಒತ್ತುವುದು, ಅದನ್ನು ನೋಡ್ಲಿಕ್ಕೂ ಇಲ್ಲ ಏನು ಇಲ್ಲ, ಹೀಗಾಗಿ ಇದು ಹೋಗುದು ಅಂತ. ಈಗ ಗುಣಮಟ್ಟ ಅಂತ, ಗುಣಮಟ್ಟದ ಪ್ರಶ್ನೆ ಒಂದು ಉಂಟು, ಅದೆಲ್ಲ ಹೋಗ್ಲಿ, ಈಗ 2ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ವನ್ಯಜೀವಿ ಸಪ್ತಾಹ ಅಂತ ಬರ್ತಾ ಇದೆ. ನಾವು ಪ್ರತಿ ಸಾರಿಯೂ ಕೂಡ ಸಾಮಾನ್ಯವಾಗಿ ಕೃಷಿಕರು ಹೇಳುವಂತಹದ್ದು, ನಮ್ಮ ಜಮೀನಿಗೆ ಕಾಡು ಪ್ರಾಣಿಗಳೆಲ್ಲ ಲಗ್ಗೆ ಇಟ್ಟಿದ್ದಾವೆ, ನಮ್ಮ ಬೆಳೆಯನ್ನೆಲ್ಲ ಹಾಳು ಮಾಡ್ತಾ ಇದ್ದಾವೆ ಅಂತ. ಆದರೆ ಪ್ರತಿ ವರ್ಷವೂ ಕೂಡ ನೋಡಿದರೆ ಈ ಕಾಡು ಎನ್ನುವಂಥ ಒಂದು ಪ್ರದೇಶ ಇದೆಯಲ್ಲ, ಮೊದಲೆಲ್ಲ 33% ಬೇಕು ಅಂತೆಲ್ಲ ಇತ್ತು, ಈಗ ಕಡಿಮೆ ಆಗಿ ಆಗಿ ಆಗಿ ಆಗಿ ಆಗಿ 16-17% ಇಳಿದಿದೆ. ಈ ಕಾಡಿನ ಪ್ರದೇಶ ಕಡಿಮೆ ಆದ ಕಾರಣಕ್ಕಾಗಿ ಕಾಡಿನಲ್ಲಿರುವಂತಹ ಈ ಜೀವಿಗಳಿರ್ತಾವಲ್ಲ ಪ್ರಾಣಿಗಳು, ಮಂಗ ಆಗ್ಬೋದು, ಹಂದಿ ಆಗ್ಬೋದು, ಹುಲಿ ಆಗ್ಬೋದು, ಚಿರತೆ ಆಗ್ಬೋದು, ಇವು ನಾಡಿಗೆ ಬರ್ತವೆ ಅಂತ. ಅವುಗಳಿಗೆ ತಿನ್ನೋದಕ್ಕೆ ಆಹಾರ ಏನಾದ್ರು ಬೇಕಲ್ಲ, ಹೊಟ್ಟೆ ತುಂಬಿಸುವುದು ಮಾತ್ರ ಕೆಲಸ ಅಷ್ಟೇ. ಅದೇ ಪ್ರಾಣಿಗಳು ಮಾತ್ರ ಅಲ್ಲ, ಪಕ್ಷಿಗಳು. ಈಗ ಈ ಬೇಸಿಗೆಯಲ್ಲಿ ನಾವು ನೋಡಿದ್ರೆ ಎಷ್ಟೋ ಪಕ್ಷಿಗಳು ನೀರಿಲ್ಲದೆ ಸಾಯ್ತವೆ. ಇದು ರತ್ನಕ್ಕೆ ಹೋದ ಸರಿ ಕೂಡ ಒಂದು ಮಣ್ಣಿನ ಮಡಿಕೆಯಲ್ಲಿ ಒಂದಷ್ಟು ನೀರಿಡುವ ಪ್ರಯತ್ನ ಮಾಡಿದ್ರು. ಹೌದು, ಅದು ಸರಿ. ಅದರ ಜೊತೆಗೆ ಈಗ ದಸರಾದ ಸಂಭ್ರಮ ಬರ್ತಾ ಉಂಟು. ಹೌದು, ಬರ್ತಾ ಉಂಟು. ನಾಡಿದ 6ನೇ ತಾರೀಕಿನಿಂದ ಮತ್ತೆ ಒಂದು 9 ದಿವಸಗಳ ನವರಾತ್ರಿ ಹಬ್ಬ ಬರ್ತಾ ಉಂಟು ಅಂತ ಹೇಳಿದ್ರೆ ಈಗಲೇ ಉಂಟು. ಹೌದು, ಅಂದ್ರೆ ಕಳೆದ ವರ್ಷ ಯಾವ ಆಚರಣೆಯೂ ಇರಲಿಲ್ಲ, ಹಾಗಾಗಿ ಜನರಿಗೆ ಎಲ್ರಿಗೆ ಕೂಡ ಈ ಸಲ ಒಂದು ಸ್ವಲ್ಪ ಆಚರಣೆ ಮಾಡಬಹುದು ಅಂತ ಅಂದುಕೊಂಡಿದ್ದಾರೆ, ಹಾಗಾಗಿ ಸ್ವಲ್ಪ ಖುಷಿ ಜಾಸ್ತಿ ಇದೆ. ದಸರಾ ಅಂತ ಹೇಳಿದ ಕೂಡಲೇ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಬಣ್ಣ ಬಣ್ಣದ ಒಂದು ಇದನ್ನೆಲ್ಲ ನಾವು ನೋಡುವಂತದ್ದು ಕಾಣುವಂತದ್ದು. ಅಂದ್ರೆ ಸಾರ್ವಜನಿಕ ಮೆರವಣಿಗೆ ಇಲ್ಲದೆ ಹೋದ್ರೂ ಕೂಡ ಸಾಂಪ್ರದಾಯಿಕವಾಗಿ ಏನು ಮಾಡಬೇಕು ಅದನ್ನು ಮಾಡಿಕೊಂಡು 9 ದಿವಸ ಕೂಡ ಪೂಜೆ ಇರ್ತದೆ, ಮತ್ತೆ ಸಣ್ಣ ಮಟ್ಟಿಗೆ ಅಲ್ಲಿ ಒಂದು ಮೆರವಣಿಗೆ ಇರ್ತದೆ ಅಂತ ಹೇಳಿ. ಮತ್ತೆ ಕೆಲವು ಹಬ್ಬಗಳು ಇದರಲ್ಲಿ ನಮ್ಮ ಜೀವನದೊಟ್ಟಿಗೆ ಸಂಬಂಧ. ಹೌದು, ಉದಾಹರಣೆಗೆ ಅದರಲ್ಲೇ ನಾವು ಮಾಡುವಂತ ಶಾರದಾ ಪೂಜೆ ಮಕ್ಕಳ ಇದರದ್ದು, ಆಮೇಲೆ ಆಯುಧ ಪೂಜೆ ಅಂತ ಮಾಡ್ತೇವೆ, ಇದೆಲ್ಲ ಒಟ್ಟಿಗೆ ನಮ್ಗೆ ಸೇರಿಕೊಂಡದ್ದು. ಅದೊಂದು ನಮ್ಮ ಮನೆಯಲ್ಲಿ ಏನಾದ್ರೂ ಒಂದು ಆಯುಧ ಅಂತ ಏನಾದ್ರೂ ಕರೀತೇ, ವಾಹನ ಅಂತ ಏನಾದ್ರು ಇದ್ರೆ ಅದಕ್ಕೆಲ್ಲ ಆ ದಿವಸ ಪೂಜೆ ಮಾಡುವಂತ. ಸಾರ್ವಜನಿಕರಾಗಿ ಎಲ್ಲರೂ ಸೇರಿಕೊಂಡು ಒಂದಷ್ಟು ಸಾಂಸ್ಕೃತಿಕ ಹಬ್ಬಗಳು ಅಥವಾ ಮೆರವಣಿಗೆಗಳು ಇಲ್ಲದೆ ಹೋದ್ರೂ ಕೂಡ ವೈಯಕ್ತಿಕವಾಗಿಯೂ ಕೂಡ ಮಾಡುವುದಕ್ಕೆ ಅವಕಾಶ ಇದೆ ಅಂತ. ಹೌದು, ಆದ್ರೆ ಈಗ ರತ್ನಕ್ಕೆ ಹೇಳಿದ್ದಲ್ಲ, ಒಂದು ಏನಂತ ಹೇಳಿದ್ರೆ ಜನ ಜಾಸ್ತಿ ಸೇರುವುದು ಈ ವರ್ಷ ಅವಕಾಶ ಉಂಟು, ಆದ್ರೆ ಸ್ವಲ್ಪ ಜಾಗ್ರತೆ ವಹಿಸಬೇಕು ಅಂತ ಎಲ್ಲರೂ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಕೊರೋನಾ ಹೋಯ್ತು ಅಂತಲೇ ಉಂಟೀಗ. ಹೌದು, ನಮ್ಮ ಆಚರಣೆ ಮಾಡಬೇಕು, ಜೊತೆಗೆ ನಮ್ಮ ತಲೆಯಲ್ಲಿ ಸುರಕ್ಷತೆಯು ಕೂಡ ಇರಬೇಕು ಇರಬೇಕು. ಹೌದು, ಆದ್ರಿಂದ ಅದರ ಬಗ್ಗೆ ಕೂಡ ಸ್ವಲ್ಪ ಮಟ್ಟಿಗೆ ನಾವು ಜಾಗ್ರತೆ ಮಾಡಬೇಕಾಗ್ತದೆ. ಈಗ ಏನಾಗ್ತದೆ, ಎಲ್ಲರಿಗೂ ನಾವು 2 ಇಂಜೆಕ್ಷನ್ ತಗೊಂಡಾಗಿದೆ, ಆದ್ರಿಂದ ಒಂದು ದೊಡ್ಡ ತೊಂದರೆ ಇಲ್ಲ ಅಂತ ಒಂದು ಹೇಳ್ತಾರೆ. ಆದ್ರೂ ಕೂಡ ನಾವು ಮುಂದಿನ ಇದನ್ನ ನೋಡಿಕೊಳ್ಳುವುದು ಒಳ್ಳೇದು ಅಲ್ಲ. ಈಗ ನಮ್ಮ ಸಂಘದಲ್ಲೂ ಕೂಡ ಒಂದು ಸಣ್ಣ ಮಟ್ಟಿನ ಶಾರದಾ ಪೂಜೆ ಮಾಡುವ ಅಂತ ಇದೆ. ರತ್ನಕ್ಕೆ ಹೇಳುವಾಗೆಲ್ಲ ನನಗೆ ಯೋಚನೆ ಆಗೋದು, ನಾವು ಪ್ರಾಥಮಿಕ ಶಾಲೆಗೆ ಹೋಗುವ ಸಮಯದಲ್ಲೆಲ್ಲ ಕನ್ನಡ ಪಠ್ಯ ಪುಸ್ತಕವನ್ನ ಇಟ್ಟು ಶಾರದೆಯ ಫೋಟೋ ಇಟ್ಟು ಅದರ ಎದುರುಗಡೆ ಇಟ್ಟು ಪೂಜೆ ಮಾಡಿ ಪ್ರಸಾದ ತಿನ್ನುವುದು, ಅದು ಖುಷಿಯಲ್ಲ. ಅದೆಲ್ಲ ನೆನಪಾಗ್ತದೆ. ಹಾಗೆ ಒಂದು ಸಣ್ಣ ಮಟ್ಟದಲ್ಲಿ ಮಾಡುವುದು ಅಂತ ಇದೆ, ಸಂಪ್ರದಾಯವನ್ನ ಬಿಡಬಾರದು ಅಂತ. ಅಂದ್ರೆ ವಿಶೇಷವಾಗಿ ನವರಾತ್ರಿಯಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು, ಪ್ರಾರಂಭದ 3 ದಿವಸ ಶಕ್ತಿ ದೇವಿಯನ್ನ ಪೂಜಿಸ್ತೀವಿ ಅಂತ. ಈಗ ದುಷ್ಟ ಶಿಕ್ಷೆ ಮತ್ತು ಶಿಷ್ಟ ರಕ್ಷಣೆ ಅಂತ ಹೇಳ್ತೀವಲ್ಲ, ಅದನ್ನ ಹೆಚ್ಚು ಪಾಲಿಸುವಂತಹದ್ದು. ಆ ನಂತರದ 3 ದಿವಸಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡುವಂತದ್ದು, ಕೊನೆಯ 3 ದಿವಸದಲ್ಲಿ ಶಾರದಾ ಪೂಜೆ ಅಂತ ಹೇಳಿ 5ನೇ ದಿವಸ ಶಾರದೆಯನ್ನಿಟ್ಟರೆ ಆಮೇಲೆ 10ನೇ ದಿವಸದವರೆಗೆ. ಹೌದು, ಈ ವರ್ಷದ ಮತ್ತೊಂದು ವಿಶೇಷ ಏನಂದ್ರೆ, ನವರಾತ್ರಿ ಅಂತ ಇದ್ರೂ ಕೂಡ ಅದು 8ನೇ ದಿವಸ ಮುಗೀತದಂತೆ, 9 ದಿವಸ ಪೂರ್ತಿ ಇರುವುದಿಲ್ಲ ಅಂತ, 8ನೇ ದಿವಸವೇ ನವರಾತ್ರಿಯು ಕೂಡ ಬರ್ತದೆ ಅಂತ. ಹಾಗಾಗಿ ನವ ಇದ್ರು ಕೂಡ 8 ಅಂತ. ಈ ಸಲ ನಾನು ಕೂಡ ಮೊದ್ಲು ಯೋಚನೆ ಮಾಡಿದ್ದೇನಂತ ಹೇಳಿದ್ರೆ, ನೀ ನವರಾತ್ರಿಗೆ ತುಂಬಾ ಸಮಯ ಆಯ್ತು, ಒಂದು ಸಲ ನಾವು ಮೈಸೂರಿಗೆ ಹೋಗಿ ನೋಡುದು ಅಂತ. ಆದ್ರೆ ಹೋದ ವರ್ಷ ಈ ಕೊರೋನಾದಿಂದ ಆಗ್ಲಿಲ್ಲ, ಈ ವರ್ಷವೂ ಕೂಡ ಹೋಗುವ ಅಂತ ಮೊದ್ಲು ಯೋಚನೆ ಮಾಡಿದ್ದೆ, ಆದ್ರೆ ಈಗ ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದೇನೆ. ಅಲ್ಲಿಯೂ ಕೂಡ ಹೊರಗಿನಿಂದ ಜನ ಬರಬೇಡಿ, ಟಿವಿಯಲ್ಲಿ ನೋಡಿ, ಮೊಬೈಲ್ ನಲ್ಲಿ ನೋಡಿ ಅಂತ ಹೇಳ್ತಾ ಇದಾರೆ. ಮತ್ತೆ ನಮ್ಮ ಮಂಗಳೂರು ದಸರಾ ಅದು ಕೂಡ ಹಾಗೆ, ಈಗ ದೊಡ್ಡ ಇದ ಇಲ್ಲ ಅಂತ ಹೇಳಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ರೂ ಕೂಡ ಬೇರೆ ಬೇರೆ ಟಿವಿ ಚಾನೆಲ್ ಗಳಲ್ಲಿ ಅದನ್ನ ತೋರಿಸ್ತಾರೆ, ಅಲ್ಲಿ ಹೋಗಿ ನೋಡಬೇಡಿ ಅಂತ. ನಮ್ಮ ರಕ್ಷಣೆಗೆ ಬೇರೆಯವರ ರಕ್ಷಣೆಗೂ ಅದು ನಿಜವಾಗಿ ಒಳ್ಳೇದೇ. ಅದು ಸರಿ. ಈಗ ರತ್ನಕ್ಕ, ಹೋದ ಸಲ ನನಗೆ ಕಾಪಿ ಕೊಟ್ಟಿದ್ದೀರಿ, ಹೌದು, ಈ ಸಲ ಸ್ಪೆಷಲ್ ಉಂಟ? ಈ ಸಲ ಜ್ಯೂಸ್ ಕೊಡುವ ಅಲ್ವಾ ಶಾಮಣ್ಣ, ಈ ತಣ್ಣಗಿದ್ದಾಗ ಜ್ಯೂಸ್ ಕೊಡುದ? ಹೌದು. ಬಿಸಿ ಮಾಡಿ ಕೊಡ್ತೀರಾ? ಮಳೆ ಹೋಗಿದೆ ಅಲ್ಲ, ಹಾಗಾಗಿ ಜ್ಯೂಸ್ ಕುಡಿ, ಗರಂ ಗರಂ. ಹಾಗಲ್ಲ, ಕಳೆದ ಸಲ ಟೀ ಕೊಟ್ಟಿದ್ದೇನೆ, ಮತ್ತೊಂದ್ಸಲ ಕಾಫಿ ಕೊಟ್ಟಿದ್ದೇನೆ, ಈಗ ಈ ಸಲ ಒಂದು ಜ್ಯೂಸ್ ಕೊಡುವ ಅಂತ. ಆಯ್ತು. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ರೈತ ಬಾಂಧವರೇ ನಮಸ್ತೆ, ನನ್ನ ಹೆಸರು ಶ್ರೀರಾಮ್ ಎನ್ನಾರ್ ಅಂತ. ನಾನು ಹಾಸನ ತಾಲೂಕು ಗೌಡ್ಗೆರೆ ಗ್ರಾಮದಲ್ಲಿ ವಾಸ ಆಗಿರೋದು. ನಾನೀಗ ಏಲಕ್ಕಿ ಕೃಷಿ ಮಾಡ್ತಾ ಇದ್ದೀನಿ. ನಾನಿವಾಗ ನುವಾಲ್ಗಿ ಬಳಸ್ತಾ ಇರೋದ್ರಿಂದ ತುಂಬಾ ಉಪಯೋಗ ಆಗ್ತಿದೆ. ಅದು ಚಿಕ್ಕದ್ರಿಂದಾನು ನುವಾಲ್ಗಿ ಸ್ಪ್ರೇ ಕೊಡ್ತಾ ಇದೀವಿ, ತುಂಬಾ ಬೆಳವಣಿಗೆ ಕಾಣ್ತಾ ಇದೆ. ಆಗ್ಲೇ ಫಸ್ಲಿಗ್ ಬಂದಿದೆ, ಆಗ್ಲೇ ಹೂ ಆಗ್ತಾ ಇರೋದ್ರಿಂದ ಇನ್ನ ಕೊಡ್ತಾ ಇದೀನಿ. ನಿನ್ ನುವಾಲ್ಗಿನ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ನಮ್ಮ ತಾತ ನಮ್ಮ ತಂದೆಯವರು ಎಲ್ರೂ ಈ ಕೃಷಿಯಿಂದಾನೆ ಮುಂದ್ ಬರ್ತಾ ಇರೋದು, ನಾನು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಓದನ್ನ ಮಧ್ಯದಲ್ಲೇ ನಿಲ್ಸಿ ಕೃಷಿಗ್ ಬಂದಿದ್ದೀನಿ. ನನಗೆ ನನ್ನ ತೋಟ ಅಂದ್ರೆ ತುಂಬಾ ಖುಷಿ. ನಮ್ ತಾತನ ಹೆಸರು ಶ್ರೀನಿವಾಸ ಅಯ್ಯಂಗಾರ್ ಅಂತ. ಅವರು 87 ವರ್ಷದ ತನಕ ಅವ್ರು ಇರೋ ತನಕನು ತುಂಬಾ ಶ್ರಮ ವಹಿಸಿ ತೋಟದಲ್ಲಿ ಕೆಲಸ ಮಾಡ್ತಿದ್ರು. ನಮ್ ತಂದೆನು ಕೂಡ ರಂಗನಾಥ್ ಅಂತ ತುಂಬಾ ಕೆಲಸ ಮಾಡಿ ಮುಂದಕ್ ಬಂದಿದ್ದಾರೆ. ನನಗೂ ಇದೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನೋಲ್ಗಿ ಬಳಸೋದ್ರಿಂದ ತುಂಬಾ ಉಪಯೋಗ ಇದೆ. ನೋಲ್ಗಿನ ಎಲ್ಲಾ ಬೆಳೆಗಳಿಗೂ ಬಳಸ್ಬೋದು. ತುಂಬಾ ಉಪಯೋಗಗಳನ್ನ ನಾವಂತೂ ಕಾಣ್ತಾ ಇದೀವಿ. ಎಲ್ರು ಬಳಸಿ ಉಪಯೋಗಗಳನ್ನ ಪಡೀರಿ. ನನ್ನ ಸಂಖ್ಯೆ 6361315968. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 6361315968. ಎಲ್ಲರಿಗೂ ನಮಸ್ಕಾರ. ಬಳಸಿ ಬಳಸಿ ನೋವಾಗಿ ಸಾವಣವನ್ನ ಕಾಣಿರಿ, ಹೆಚ್ಚಿನ ಇಳುವರಿಯನ್ನ ದೂರವಿಡಿರೋಗ ಕೀಟಗಳನ್ನ ಗಳಿಸಿ ಅಧಿಕ ಆದಾಯವನ್ನ. ಬಳಸಿ ಬಳಸಿ ನೋವಾಗಿ ಸಾವಣವನ್ನ ಬಳಸಿ ಬಳಸಿ ನೋವಾಗಿ. ನುವಾಲ್ಗಿ ನ್ಯಾನೋ ದ್ರಾವಣವಿದುವೆ, ಪೈರುಗಳಲ್ಲಿ ಬೆಳವಣಿಗೆ ಆಗುವುದು, ಹಣವು ಉಳಿತಾಯ ವಾಗುವುದು, ಬೆಳೆಯು ಬಾಳಿಕೆ ಬರುವುದು. ಬಳಸಿ ಬಳಸಿ ನುವಾಲ್ಗಿ ದ್ರಾವಣವನ್ನು ಬಳಸಿ ಬಳಸಿ ನುವಾಲ್ಗಿ. ಹೆಚ್ಚಿನ ಮಾಹಿತಿಗೆ ನುಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಮೂಟೆಗಟ್ಟಲೆ ಹೋಯ್, ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ಚಮತ್ಕಾರ, ಬೆಳೆಗಳಿಗೆ ಇದು ಆರೋಗ್ಯಕರ ಪ್ರತಿಕರ. ಊಟಗಟ್ಟಲೆ ಬೇಡ ಗೊಬ್ಬರ ನೋಡಿ ನುವಾಲ್ಗಿಯ ಚಮತ್ಕಾರ. ಹೆಚ್ಚಿನ ಮಾಹಿತಿಗೆ ನುಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651.

ಕಡಿಮೆ ಕ್ರಯದ ಎಣ್ಣೆಯನ್ನು ಮಿಶ್ರಣ ಮಾಡಿ ಕುದಿಸಿ ಕೊಳದ ನೀರಿನ ಮೇಲೆ ಸಿಂಪಡಿಸಿದಾಗ ತೆಳುವಾದ ಎಣ್ಣೆ ಮಿಶ್ರಣ ಪೊರೆಯು ಹರಡಿಕೊಳ್ಳುತ್ತದೆ. ಇದರಿಂದ ಕೀಟಗಳ ಉಸಿರಾಟಕ್ಕೆ ತೊಂದರೆ ಉಂಟಾಗುತ್ತದೆ. ಇದರಿಂದಾಗಿ ಅವು ಸಾಯ್ತವೆ. ಕೊಳದಲ್ಲಿರುವಂತಹ ಅನವಶ್ಯಕ ಕಳೆ ಮೀನುಗಳಾದ ಮಳ್ಳಿ ಮೀನು, ಪರ್ಕ ಮೀನು, ಸಣ್ಣ ಗೆಂಡೆ ಮೀನು, ಮಾಂಸಾಹಾರಿ ಮೀನುಗಳಾದ ಮುಗುಡು ಮೀನು, ಹಾವು ಮೀನು, ಕೊರವ ಮೀನು ಹಾಗೂ ಇತರ ಜಲಚರಗಳನ್ನು ನಿರ್ಮೂಲನೆ ಮಾಡುವುದು ಅತಿ ಅವಶ್ಯ. ಇವುಗಳನ್ನು ಎಳೆಯುವ ಬಲೆಯಿಂದ ಅನೇಕ ಬಾರಿ ಎಳೆದು ಹೊರತೆಗೆದು ಪ್ರತ್ಯೇಕಿಸಬಹುದು. ಸಾಧ್ಯವಾಗದಿದ್ದರೆ ಒಂದು ಎಕರೆಗೆ 800 ಕಿಲೋದ ಹಾಗೆ ಹಿಪ್ಪೆ ಹಿಂಡಿ ಇವುಗಳನ್ನು ಹಾಕುವುದರ ಮೂಲಕ ನಾಶ ಮಾಡಬಹುದು. ಹಿಪ್ಪೆ ಹಿಂಡಿಯಲ್ಲಿ ಸೆಫೋನಿನ್ ಎನ್ನುವಂತಹ ವಿಷವಸ್ತು 15 ದಿವಸಗಳವರೆಗೆ ಇರುತ್ತದೆ. ಅನಂತರ ಅದು ಗೊಬ್ಬರವಾಗಿ ಹೆಚ್ಚಿನ ಸೂಕ್ಷ್ಮ ಪ್ರಾಣಿ ಜೀವಿಗಳ ಉತ್ಪಾದನೆಗೆ ಸಹಕಾರಿಯಾಗ್ತದೆ. ನಂತರ ಹೊಸದಾಗಿ ನಿರ್ಮಿಸಿರುವಂತಹ ಕೊಳದಲ್ಲಿ ಅನುಸರಿಸುವ ಕ್ರಮಗಳನ್ನು ಅನುಸರಿಸಿಕೊಂಡು ಮೀನು ಕೃಷಿಯನ್ನು ಮಾಡಬಹುದು. ಕೊಳಗಳಲ್ಲಿ ಒಂದಕ್ಕೊಂದು ಹೊಂದಿಕೊಂಡು ಆಹಾರಕ್ಕಾಗಿ ಸ್ಪರ್ಧಿಸದೆ ಕೊಳದಲ್ಲಿ ಸಹಜವಾಗಿ ವೃದ್ಧಿಯಾಗಿ ವಿಪುಲವಾಗಿ ಬೆಳೆಯುವಂತಹ ಸೂಕ್ಷ್ಮ ಸಸ್ಯ ಹಾಗೂ ಪ್ರಾಣಿ ಜೀವಿಗಳನ್ನು ಆಹಾರವಾಗಿ ಬಳಸುವಂತಹ ಸ್ವಭಾವ ಇರುವ ನೀರಿನ ಭೌತಿಕ ಹಾಗೂ ರಾಸಾಯನಿಕ ಬದಲಾವಣೆಗೆ ಹೊಂದಿಕೊಳ್ಳಬಲ್ಲಂತಹ ವಿಶಿಷ್ಟ ಗುಣಗಳನ್ನು ಹೊಂದಿರುವ ಶೀಘ್ರವಾಗಿ ಬೆಳೆಯುವ ಸಾಮಾನ್ಯ ರೋಗ ರುಜಿನಗಳಿಗೆ ಪ್ರತಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಮೀನುಗಳನ್ನು ಬೆಳೆಸಬಹುದು. ಇವುಗಳ ಪೈಕಿ ಗೆಂಡೆ ಮೀನು, ಕಾಟ್ಲಾ, ರೋಹು, ಮೃಗಾಲ್, ಬೆಳ್ಳಿಗೆಂಡೆ, ಹುಲ್ಲುಗೆಂಡೆ ಮತ್ತು ಸಾಮಾನ್ಯ ಗೆಂಡೆ ಮೀನುಗಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿವೆ. ಇವುಗಳನ್ನು ಉತ್ತಮ ಮೀನಿನ ಬೆಳವಣಿಗೆಗೆ ಕೊಳದ ನೀರು ಮತ್ತು ಮಣ್ಣಿನ ರಸಸಾರ ಅಥವಾ pH ಸುಮಾರು 6.5-8 ಇರಬೇಕಾಗ್ತದೆ. ಒಂದು ವೇಳೆ ಮಣ್ಣು ಮತ್ತು ನೀರಿನ ರಸಸಾರ 6.5 ಕಡಿಮೆ ಇದ್ದರೆ ಎಕರೆಗೆ ಸುಮಾರು 100 ಕಿಲೋದಷ್ಟು ಚಿಪ್ಪು ಸುಣ್ಣವನ್ನು ಹಾಕಿ ಕೊಳದ 2 ಅಡಿ ಮಟ್ಟಕ್ಕೆ ನೀರನ್ನು ತುಂಬಿಸಿ ರಸಸಾರವನ್ನು ಸರಿಪಡಿಸಬಹುದು. ಈ ರೀತಿ ಮಾಡುವುದರಿಂದ ಮಣ್ಣಿನಲ್ಲಿರುವಂತಹ ಹಾನಿಕಾರಕ ಅನಿಲಗಳು ಆವಿಯಾಗಿ ಮಣ್ಣಿನ ರಸಸಾರ ಹೆಚ್ಚುತ್ತದೆ, ರೋಗಾಣುಗಳ ಸಂಖ್ಯೆಯನ್ನು ತಗ್ಗಿಸುತ್ತದೆ ಮತ್ತು ನೀರಿಗೆ ಹಾಕುವ ಸಾವಯವ ಗೊಬ್ಬರದ ಖನಿಜೀಕರಣ ಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರದ ಬಳಕೆ ಬಹಳ ಹಿಂದಿನ ಕಾಲದಿಂದಲೂ ರೈತರು ಅನುಸರಿಸಿಕೊಂಡು ಬಂದಿರುವಂತಹ ಪದ್ಧತಿ. ಆದರೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಲ್ಲಿ ಬಹಳ ಪರಿಣಾಮಕಾರಿಯಾದಂತಹ ಈ ಪದ್ಧತಿಯನ್ನು ಹಸಿರು ಕ್ರಾಂತಿಯ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಕೈಬಿಟ್ಟು ಸುಲಭವಾಗಿ ಉಪಯೋಗಿಸಬಹುದಾದಂತಹ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಹೆಚ್ಚಿಸುವುದಕ್ಕೆ ಪ್ರಾರಂಭಿಸಿದರು. ಅತಿಯಾದಂತಹ ರಾಸಾಯನಿಕ ಗೊಬ್ಬರಗಳ ಉಪಯೋಗದಿಂದ ಭೂಮಿಯ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಗಳ ಮೇಲೆ ಕೆಟ್ಟ ಪರಿಣಾಮಗಳು ಉಂಟಾದವು. ಇದರಿಂದಾಗಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಬೆಳೆಗಳ ಇಳುವರಿ ಕಡಿಮೆಯಾಗ್ತಾ ಹೋಯಿತು. ರಾಸಾಯನಿಕ ಗೊಬ್ಬರಗಳ ಬೆಲೆ ಹೆಚ್ಚುತ್ತಾ ಇರುವಂತಹದ್ದು ಅವುಗಳ ಅತಿ ಹೆಚ್ಚಿನ ಬಳಕೆಯಿಂದ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಅಗಾಧವಾಗಿರುವಂತಹ ಕೆಟ್ಟ ಪರಿಣಾಮ ಹಾಗೂ ಪರಿಸರದ ಮೇಲೆ ಉಂಟಾಗ್ತಾ ಇರುವಂತಹ ದುಷ್ಪರಿಣಾಮ, ಇದೆಲ್ಲವನ್ನು ನೋಡಿಕೊಂಡು ಕೃಷಿಯ ವಿವಿಧ ರಂಗದಲ್ಲಿ ನಿರತರಾಗಿರುವವರೆಲ್ಲರೂ ಹಸಿರೆಲೆ ಗೊಬ್ಬರಗಳ ಬಳಕೆಯ ಬಗ್ಗೆ ಮತ್ತೆ ಗಮನವನ್ನು ಹರಿಸ್ತಾ ಇರುವಂತಹದ್ದು ಹೆಚ್ಚಿನ ಒಂದು ಮಹತ್ವವನ್ನು ಪಡ್ಕೊಂಡಿದೆ. ಸಸ್ಯಗಳ ಎಲೆ, ಎಳೆಯ ಕಾಂಡ ಹಾಗೂ ಬೇರು ಇವುಗಳ ಮೂಲದಿಂದ ದೊರೆಯುವಂತಹ ಸಾವಯವ ವಸ್ತುಗಳನ್ನು ಹಸಿರೆಲೆ ಗೊಬ್ಬರ ಅಂತ ಹೇಳಬಹುದು. ಹಸಿರೆಲೆ ಗೊಬ್ಬರಗಳನ್ನು 3 ಬಗೆಯಲ್ಲಿ ನಾವು ಪಡೆಯಬಹುದು. ಹಸಿರೆಲೆಯನ್ನೇ ಹೆಚ್ಚು ಕೊಡುವಂತಹ ವಾರ್ಷಿಕ ಸಸ್ಯಗಳಾದ ಡಯಂಚ, ಸೆಣಬು, ಸಸ್ಪೇನಿಯಾ, ಸೋಯಾ ಅವರೆ, ಹೆಸರು, ಅಲಸಂಡೆ, ಅವರೆ, ಹುರುಳಿ ಇವುಗಳು. ಹಸಿರೆಲೆಯನ್ನು ಯಥೇಚ್ಛವಾಗಿ ಕೊಡುವಂತಹ ಹೊಂಗೆ, ಬೇವು, ಸುಬಾಬಲ್, ಗ್ಲಿರ್ಸಿಡಿಯಾದಂತಹ ಬಹುವಾರ್ಷಿಕ ಮರಗಿಡಗಳು. ಕೆಲವು ಸಸ್ಯಗಳನ್ನು ಕಾಯಿ ಕಚ್ಚುವ ಮೊದಲೇ ಹಸಿರೆಲೆ ಗೊಬ್ಬರವಾಗಿ ಕಾಂಪೋಸ್ಟ್ ಮಾಡಿಕೊಂಡಾಗಲಿ ಅಥವಾ ನೇರವಾಗಿ ಮಣ್ಣಿನೊಂದಿಗೆ ಸೇರಿಸುವುದಾಗಲಿ ಮಾಡಬಹುದು. ಇವುಗಳಲ್ಲಿ ಮುಖ್ಯವಾಗಿ ಎಕ್ಕ, ಉಗನಿ, ಪಾರ್ಥೇನಿಯಂ, ಯುಪಟೋರಿಯಂ, ನೀರು ಸೊಪ್ಪು ಇವುಗಳನ್ನು ಬಳಕೆ ಮಾಡಬಹುದು. ಸುಸ್ಥಿರ ಕೃಷಿಯಲ್ಲಿ ಹಸಿರೆಲೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಇಳುವರಿಯನ್ನು ಹೆಚ್ಚಿಸುವ ಪ್ರಯತ್ನ ಆಗಬೇಕಾಗಿದೆ. ಇದಕ್ಕಾಗಿ ಹಸಿರೆಲೆ ಗೊಬ್ಬರದ ಬಳಕೆ ಪೂರಕವಾಗಿದೆ ಅಂತ ಹೇಳಬಹುದು. ಹಸಿರೆಲೆ ಗೊಬ್ಬರದ ಮಹತ್ವದ ಬಗ್ಗೆ ಹೇಳುವುದಿದ್ರೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳ ಮೇಲೆ ಅನುಕೂಲಕರವಾದಂತಹ ಬದಲಾವಣೆಗೆ ಇವು ಸಹಕರಿಸುತ್ತವೆ. ಮಣ್ಣಿನಲ್ಲಿ ಸಾವಯವದ ಅಂಶವನ್ನು ಕಾಪಾಡಿಕೊಂಡು ಬರುತ್ತದೆ. ಮಣ್ಣಿನಲ್ಲಿರುವ ಜೈವಿಕ ಸೂಕ್ಷ್ಮಾಣುಗಳ ಚಟುವಟಿಕೆ ಹಾಗೂ ಅಭಿವೃದ್ಧಿಗೆ ನೆರವಾಗ್ತವೆ. ಇದರಿಂದಾಗಿ ಸಾವಯವ ವಸ್ತುಗಳು ಕಳೆಯುವಲ್ಲಿ ಸಹಕರಿಸಿ ಅವುಗಳಲ್ಲಿರುವಂತಹ ಪೋಷಕಾಂಶಗಳು ಬೆಳೆಗೆ ಲಭ್ಯವಾಗುವ ಹಾಗೆ ಮಾಡುತ್ತವೆ. ಮಣ್ಣಿನ ಒಳಪದರದಲ್ಲಿರುವಂತಹ ಪೋಷಕಾಂಶಗಳನ್ನು ಬೇರುಗಳು ಹೀರಿಕೊಳ್ಳುವುದರಿಂದ ಈ ಗಿಡಗಳನ್ನು ಕಿತ್ತು ಮತ್ತೆ ಮಣ್ಣಿನಲ್ಲಿ ಸೇರಿಸುವ ಮೂಲಕ ಆಳದಲ್ಲಿರುವ ಸಸ್ಯ ಪೋಷಕಾಂಶಗಳನ್ನು ಮೇಲ್ಪದರಕ್ಕೆ ತರುವಲ್ಲಿ ಯಶಸ್ವಿಯಾಗ್ತದೆ. ಹಸಿರೆಲೆ ಗೊಬ್ಬರದ ಸಸ್ಯಗಳು ಮಣ್ಣಿನ ಮೇಲೆ ಹೊದಿಕೆಯಾಗುವುದರಿಂದ ಮಳೆಯ ನೀರು ಹೆಚ್ಚು ಇಂಗಿ ಮಣ್ಣು ಕೊಚ್ಚಣೆ ಆಗುವುದನ್ನು ತಡೆಗಟ್ಟಬಹುದು. ಜೊತೆಗೆ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾಗ್ತದೆ, ತಾಪ ಕಡಿಮೆ ಮಾಡುವಲ್ಲಿ ಸಹಕರಿಸುತ್ತದೆ. ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಸ್ಥಿರೀಕರಿಸಬಹುದು. ಕಳೆಯುವಾಗ ಆಮ್ಲಗಳು ಹೊರಬರುವುದರಿಂದ ಪೋಷಕಾಂಶಗಳ ಲಭ್ಯತೆ ಹೆಚ್ಚುತ್ತದೆ. ಕ್ಷಾರ ಮಣ್ಣಿನ ಸಮಸ್ಯೆ ಬಗೆಹರಿಸುವಲ್ಲಿ ಇವು ಮಹತ್ವವಾದಂತಹ ಪಾತ್ರವನ್ನು ನಿರ್ವಹಿಸುತ್ತವೆ. ಜಂತು ಹುಳುವಿನ ಬಾಧೆಯ ನಿಯಂತ್ರಣಕ್ಕೂ ಕೂಡ ನೆರವಾಗ್ತವೆ. ಹಸಿರೆಲೆ ಗೊಬ್ಬರವನ್ನು ಬಳಸುವಂತಹ ವಿಧಾನ ಈ ರೀತಿಯಾಗಿದೆ. ಹಸಿರೆಲೆ ಗೊಬ್ಬರಕ್ಕೆಂದೇ ಯೋಗ್ಯವಾದಂತಹ ದ್ವಿದಳ ಧಾನ್ಯದ ಬೆಳೆಗಳನ್ನು 7-8 ವಾರಗಳ ಕಾಲ ಮುಖ್ಯ ಜಮೀನಿನಲ್ಲಿ ಬೆಳೆದು ಸಸ್ಯಗಳು ಕಾಯಿ ಕಚ್ಚುವ ಮೊದಲೇ ಭೂಮಿಯಲ್ಲಿ ಉಳುಮೆಯನ್ನು ಮಾಡುವುದರ ಮೂಲಕ ಸೇರಿಸಬೇಕು. ಎರಡನೇ ಪದ್ಧತಿಯಲ್ಲಿ ಬೇಕಾಗುವಂತಹ ಹಸಿರೆಲೆ ಸೊಪ್ಪನ್ನು ಕೃಷಿ ಜಮೀನಿನ ಬದುಗಳ ಮೇಲೆಯಾಗಲಿ ಅಥವಾ ಕೃಷಿಗೆ ಯೋಗ್ಯವಲ್ಲದ ಜಮೀನಿನಲ್ಲಿ ಬೆಳೆದು ಹಸಿರೆಲೆ ಹಾಗೂ ಮೃದುವಾದ ಕಾಂಡದ ಸಹಿತ ಅವುಗಳನ್ನು ತಂದು ಬಿತ್ತನೆಗೆ ಅಥವಾ ನಾಟಿಗೆ ಮುಂಚೆ ಮಣ್ಣಿನೊಂದಿಗೆ ಸೇರಿಸಬೇಕು. ಹಸಿರೆಲೆ ಗೊಬ್ಬರದ ಕೆಲವೊಂದು ವಿಶೇಷ ಗುಣಗಳು ಈ ರೀತಿಯಾಗಿವೆ. ಹಸಿರೆಲೆ ಗೊಬ್ಬರದ ಸಸ್ಯಗಳು ತ್ವರಿತವಾಗಿ ಬೆಳೆದು ಕಡಿಮೆ ಅವಧಿಯಲ್ಲಿ ಹೆಚ್ಚು ಸೊಪ್ಪನ್ನು ಕೊಡುವ ಹಾಗಿರಬೇಕು. ಕಡಿಮೆ ನಾರಿನಿಂದ ಕೂಡಿದ್ದು ಮಣ್ಣಿನಲ್ಲಿ ಸೇರಿಸಿದಾಗ ಸುಲಭವಾಗಿ ಮತ್ತು ಶೀಘ್ರವಾಗಿ ಕಳೆಯುವಂತಿರಬೇಕು. ಕಡಿಮೆ ಫಲವತ್ತತೆಯ ಭೂಮಿಯಲ್ಲೂ ಶುಷ್ಕ ವಾತಾವರಣದಲ್ಲೂ ಅಲ್ಪ ಪ್ರಮಾಣದಲ್ಲಿ ನೀರನ್ನು ಬಳಸಿಕೊಂಡು ಹುಲಸಾಗಿ ಬೆಳೆಯುವಂತಹ ಗುಣವನ್ನು ಹೊಂದಿರಬೇಕು. ಆಳವಾಗಿ ಬೇರು ಬಿಡುವ ಮಣ್ಣಿನ ಕೆಳಪದರಗಳಿಂದ ನೀರು ಮತ್ತು ಪೋಷಕಾಂಶಗಳನ್ನು ಉಪಯೋಗಿಸಿಕೊಂಡು ಬೆಳೆಯುವಂತಹ ಗುಣವನ್ನು ಹೊಂದಿರಬೇಕು. ದ್ವಿದಳ ಧಾನ್ಯದ ವರ್ಗಕ್ಕೆ ಸೇರಿದ್ದು ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಸ್ಥಿರೀಕರಿಸುವ ಗುಣವನ್ನು ಹೊಂದಿರಬೇಕು ಹಾಗೂ ಬೇರಿನಲ್ಲಿ ಹೆಚ್ಚು ಸಾರಜನಕವನ್ನು ಕೂಡಿಡುವಂತಹ ಶಕ್ತಿಯನ್ನು ಕೂಡ ಹೊಂದಿರಬೇಕು. ಹಸಿರೆಲೆ ಗೊಬ್ಬರದ ಗಿಡಗಳು ಬಹುಪಯೋಗಿ ಬೆಳೆಯಾಗಿರಬೇಕು. ನೆರಳಿನಲ್ಲಿ ಬೆಳೆಯುವ ಹಾಗೂ ಹವಾಮಾನ ವೈಪರೀತ್ಯಗಳನ್ನು ತಡೆದುಕೊಳ್ಳುವಂತಹ ಗುಣವನ್ನು ಹೊಂದಿರಬೇಕು. ಯಾವುದೇ ಕಾಲದಲ್ಲೂ ಹುಲಸಾಗಿ ಬೆಳೆಯುವ ಹಾಗೂ ಹೆಚ್ಚು ಬೀಜವನ್ನು ಕೊಡುವಂತಹ ಸಸ್ಯವಾಗಿರಬೇಕು. ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡಿದಾಗಲೂ ಕೂಡ ಇಳುವರಿಯಲ್ಲಿ ಹೆಚ್ಚಿನ ಒಂದು ನಷ್ಟ ಉಂಟಾಗಬಾರದು. ಜಾನುವಾರುಗಳಿಗೆ ಒಳ್ಳೆಯ ಮೇವನ್ನು ಒದಗಿಸುವ ಹಾಗಿರಬೇಕು. ಈ ಎಲ್ಲ ಗುಣಧರ್ಮಗಳು ಒಂದೇ ವರ್ಗದ ಸಸ್ಯಗಳಲ್ಲಿ ಇರುವಂತಹದ್ದು ಕಷ್ಟ. ಹಾಗಾಗಿ ಹಸಿರೆಲೆ ಗೊಬ್ಬರದ ಬೆಳೆಯನ್ನು ಆಯ್ಕೆ ಮಾಡುವಾಗ ಸ್ಥಳೀಯ ಸನ್ನಿವೇಶದಲ್ಲಿ ಚೆನ್ನಾಗಿ ಬೆಳೆಯುವಂತಹ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು ಸೂಕ್ತ. ಹಸಿರೆಲೆಯನ್ನು ಬೆಳೆಯುವಂತಹ ವಿಧಾನಗಳು ತಂದರೆ ಮುಖ್ಯ ಬೆಳೆಯನ್ನು ಬೆಳೆಯುವ ಅವಧಿಯ ಮೊದಲು ಅಥವಾ ನಂತರ, ಸಾಮಾನ್ಯವಾಗಿ ಮೇ ಅಥವಾ ಜೂನ್ ತಿಂಗಳಿನ ಮೊದಲ 2 ವಾರದ ಕಾಲಾವಧಿಯಲ್ಲಿ ಚೆನ್ನಾಗಿ ಮಳೆಯಾದ ವರ್ಷಗಳಲ್ಲಿ ಅಲಸಂಡೆ, ಹೆಸರು, ಉದ್ದು ಹಾಗೂ ಸೆಣಬು ಬೆಳೆಗಳನ್ನು ಹಸಿರೆಲೆ ಗೊಬ್ಬರವಾಗಿ ಬೆಳೆದುಕೊಂಡು ಲಭ್ಯವಾಗುವ ಕಾಯಿಯನ್ನು ಮನೆಗೆ ಅವಶ್ಯಕವಾದಂತಹ ತರಕಾರಿಯಾಗಿ ಉಪಯೋಗಿಸ್ಕೋಬಹುದು. ಹಾಲು ಕೊಡುವ ಹಸುಗಳಿಗೆ ಮೇವಾಗಿ ಬಳಸಬಹುದು. ಇವೆಲ್ಲಕ್ಕೂ ಉಪಯೋಗವಾಗಿ ಇನ್ನೂ ಉಳಿಯುವಂತಹ ಗಿಡದ ಪಳೆಯುಳಿಕೆಯನ್ನು ಮಣ್ಣಿಗೆ ಹಸಿರೆಲೆ ಗೊಬ್ಬರವಾಗಿ ಸೇರಿಸಬಹುದು. ಕೆಲವು ವರ್ಷ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಮುಂದುವರಿದ ಮಳೆ ಇದ್ದಾಗ ಆಳದ ಭೂಮಿಗಳಲ್ಲಿ ಅಲಸಂಡೆ, ಹುರುಳಿ, ಉದ್ದು ಈ ಬೆಳೆಗಳನ್ನು ಬಿತ್ತಿ ಜಾನುವಾರುಗಳಿಗೆ ಹಸಿರು ಮೇವಾಗಿ ಉಪಯೋಗಿಸುವುದರಿಂದ ಜೊತೆಗೆ ಮಣ್ಣಿಗೂ ಕೂಡ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ನೀರಾವರಿ ಪ್ರದೇಶಗಳಲ್ಲಿ ಭತ್ತ ಬೆಳೆಯುವಂತಹ ರೈತರು ನೀರಿನ ಸೌಕರ್ಯ ಇದ್ದ ಪಕ್ಷದಲ್ಲಿ ಬೇಸಿಗೆ ಬೆಳೆ ಕಟಾವಿನ ನಂತರ ಜೂನ್ ತಿಂಗಳು ಸೆಣಬು, ಡಯಂಚ ಅಥವಾ ಸಸ್ಬೇನಿಯಾ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಮುಖ್ಯ ಭೂಮಿಯಲ್ಲಿ ಬಿತ್ತಬೇಕು. ಬಿತ್ತುವುದಕ್ಕೆ ಎಕರೆಗೆ ಸುಮಾರು 20-25 ಕಿಲೋದಷ್ಟು ಬೀಜವನ್ನು ಉಪಯೋಗಿಸಬಹುದು. ಬಿತ್ತನೆಗೆ ಮುಂಚೆ ಬೀಜಕ್ಕೆ ಅಣುಜೀವಿ ಸೂಕ್ಷ್ಮಾಣುಗಳ ಲೇಪನವನ್ನು ಮಾಡುವಂತಹದ್ದು ಸೂಕ್ತ. ಕೈಯಿಂದ ಚೆಲ್ಲಿ ದೊಡ್ಡದಾಗಿ ಬೆಳೆದುಕೊಂಡಂತಹ ಕಳೆಗಳನ್ನು ಕೈಯಿಂದ ತೆಗೆದು ಹಾಕುವಂತಹದ್ದು ಅವಶ್ಯ. ಹೂ ಬರುವ ಕಾಲಕ್ಕೆ ಬೆಳೆಯನ್ನು ಭೂಮಿಯಲ್ಲಿ ಸೇರುವಂತೆ ಉಳುಮೆ ಮಾಡಿಕೊಂಡು ನಂತರ ನಾಟಿ ಮಾಡಲು ಭೂಮಿಯ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಬದುಗಳ ಮೇಲೆ ಹಸಿರೆಲೆ ಕೊಡುವಂತಹ ಗಿಡಗಳಾದ ಸಸ್ಬೇನಿಯಾ, ಗ್ಲಿರಿಸೀಡಿಯಗಳನ್ನು 3-4 ಅಡಿ ಅಂತರದಲ್ಲಿ ನೆಟ್ಟು ಆರೈಕೆ ಮಾಡಿ ಬೆಳೆಸುವುದರ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರ ಲಭ್ಯವಾಗುತ್ತದೆ. ಹಸಿರೆಲೆ ಗೊಬ್ಬರಗಳ ಬೆಳೆಯನ್ನು ಅಂತರ ಬೆಳೆಯಾಗಿ ಕೂಡ ಬೆಳೆಯಬಹುದು. ದೀರ್ಘಾವಧಿ ಬೆಳೆಗಳಲ್ಲಿ 2 ಸಾಲುಗಳ ಮಧ್ಯೆ ಹೆಚ್ಚಿನ ಅಂತರವನ್ನು ಕೊಡುವುದರಿಂದ, ಉದಾಹರಣೆಗೆ ತೊಗರಿ, ಹತ್ತಿ, ಕಬ್ಬು ಮುಂತಾದ ಬೆಳೆಗಳಲ್ಲಿ ಕೆಲವೊಂದು ದ್ವಿದಳ ಧಾನ್ಯಗಳನ್ನು ಹಸಿರೆಲೆ ಗೊಬ್ಬರವಾಗಿ ಬೆಳೆದು ಸುಮಾರು 7-8 ವಾರಗಳ ನಂತರ ಮಣ್ಣಿನೊಂದಿಗೆ ಸೇರಿಸಬಹುದು. ತೋಟಗಾರಿಕಾ ಬೆಳೆಗಳಾದ ಮಾವು, ತೆಂಗು, ಸಪೋಟ ಈ ಮರಗಳ ಮಧ್ಯದಲ್ಲಿ ಮಳೆಗಾಲದ ಆರಂಭದಲ್ಲಿ ಹಸಿರೆಲೆ ಬೀಜವನ್ನು ಬಿತ್ತುವಂತಹದ್ದು ಒಳ್ಳೆಯದು. ಬೆಳೆದಿರುವಂತಹ ಹಸಿರೆಲೆ ಗೊಬ್ಬರವನ್ನು ಜುಲೈ ಆಗಸ್ಟ್ನಲ್ಲಿ ಮಣ್ಣಿಗೆ ಸೇರಿಸಬಹುದು. ಇದೇ ರೀತಿ ಕೆಲವು ತೋಟಗಾರಿಕಾ ಬೆಳೆಗಳಲ್ಲಿ ಪ್ರಾರಂಭದಲ್ಲಿ ನೆರಳು ದಟ್ಟವಾಗಿ ಇರುವ ಹಾಗೆ ನೋಡಿಕೊಂಡು ಗ್ಲಿರಿಸೀಡಿಯಾ, ಸಸ್ಬೇನಿಯಾ ಇವುಗಳನ್ನು ಬೆಳೆಯಬಹುದು. ಈ ಬೆಳೆಗಳು ಎತ್ತರಕ್ಕೆ ಬೆಳೆದಾಗ ಹಸಿರೆಲೆ ಗೊಬ್ಬರವಾಗಿ ಉಪಯೋಗಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ಕೆಆರ್ ರಾಘವೇಂದ್ರ ಆಚಾರ್ಯ ಹಾಡಿರುವ ಭಕ್ತಿಗೀತೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು ಯಾರಿತು ಎಂದು ಬಾವಿ ನೀರಿಗೆ ಪೋದೆ, ಬಾವಿಲಿ ಜಲಬತ್ತಿ ಬರಿದಾಯ್ತು ಹರಿಯೇ. ಬಾವಿಲಿ ಜಲಬತ್ತಿ ಬರಿದಾಯ್ತು ಹರಿಯೇ. ಬಿಸಿಲು ಗಾಳಿಗಾಗಿ ಮರದ ಅಡಿಗೆ ಪೋದೆ, ಬಿಸಿಲು ಗಾಳಿಗಾಗಿ ಮರದ ಅಡಿಗೆ ಪೋದೆ. ಮರ ಬಗ್ಗಿ ಶಿರದ ಮೇಲೊರಗಿತು ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ, ತೊಟ್ಟಿಲಿನ ಶಿಶುವು ಮಾಯವಾಯ್ತು ಹರಿಯೇ. ಅಡವಿಯೊಳ್ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ, ತೊಟ್ಟಿಲಿನ ಶಿಶುವು ಮಾಯವಾಯ್ತು ಹರಿಯೇ. ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ, ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ. ನಾಸಾವ ಸಮಯಕ್ಕೆ ನೀ ಕಾಯೋ ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು, ಯಾರಿಗೆ ಯಾರುಂಟು, ಯಾರಿಗೆ ಯಾರುಂಟು. ವಿದ್ಯಾಭೂಷಣ ಹಾಡಿರುವ ಭಕ್ತಿಗೀತೆ. ಶಿವ ಶಿವ ಶಿವ ಮಹಾದೇವ, ಶಿವ ಶಿವ ಮಹಾದೇವ ಶಂಕರ, ಹರ ಹರ ಮಹಾದೇವ ಶಂಕರ. ಶಿವ ಶಿವ ಮಹಾದೇವ ಶಂಕರ, ಹರ ಹರ ಮಹಾದೇವ ಶಂಕರ. ಶಿವ ಶಿವ ಮಹಾದೇವ ಶಂಕರ,